ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? RBW.kasturicotton.com ಭೇಟಿ ನೀಡಿ. ನಿಂಗ್ ಅನ್ಸುತ್ತಾ ಇದು ನ್ಯಾಚುರಲ್ ಆಗಿ ಆಗುತ್ತೆ ಅಂತ? ತಿಂಗಳು 0103999 ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್. ಸೇವಾ ಮಾಹಿತಿ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ ಆಕಾಶವಾಣಿ ನಿಮ್ಮ ಕಾಮ್. ಗೀತದ ಗಾನ ವಿಧ ವಿಧದ ಅವಳು ನುಡಿಸುತ್ತಿದ್ದಳು. ಕಥೆಯಲ್ಲಿ ಬಂದಂತೆ ಕಥೆಗಾರ ಪ್ರಸಾರ ಪ್ರಪಂಚ. ರಸ್ತೆ ನಿಯಮಗಳನ್ನು ಪಾಲಿಸಿ ಅಪಘಾತವನ್ನು ತಪ್ಪಿಸಿ. ನಿಮ್ಮೆದುರಿಗೆ 10-20 ನಿಮಿಷಗಳು ಅತಿ ಅಮೂಲ್ಯ. ಚಿಕಿತ್ಸೆ ಕೊಡಿಸುವುದು ಪ್ರತಿಯೊಬ್ಬನ ಕರ್ತವ್ಯ. ಮಾನವೀಯತೆ ಮರೆಯದಿರಿ. ನೀರಿನ ಸಂರಕ್ಷಣೆ ಎಲ್ಲ ಚೇತನ್ ಸಿಬಿ. ಮುಖ್ಯಾಂಶಗಳು. ಬೆಂಗಳೂರಿನಲ್ಲಿ ನವೆಂಬರ್ 6 3 ದಿನಗಳ ಕಾಲ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಮಹಾರಾಷ್ಟದಿಂದ ವಿರೋಧ. ಸರಿಯಲ್ಲ, ಸಂಸದ ಬಸವರಾಜ ಬೊಮ್ಮಾಯಿ. ರಕ್ಷಣಾ ರಾಜ್ಯ ಸಚಿವ ಸಂಜಯ್ ಸೇಠ್ ಒತ್ತಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಇಂದು ನಡೆದಂತಹ ಭಾರತ ಸಮಯದಲ್ಲಿ ಪಾಕಿಸ್ತಾನಕ್ಕೆ ಸೂಕ್ತ ಉತ್ತರವನ್ನ ನೀಡುವುದನ್ನು ಖಚಿತಪಡಿಸಿದೆ ಎಂದರು. ಕೇಂದ್ರ ಸರ್ಕಾರದ ಮನೆ ಕೆಲಸದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ದೋಷಿ ಎಂದು ನ್ಯಾಯಾಧೀಶರಾದ ಸಂತೋಷ್ ಗಜಾನನ್ ಭಟ್ ಅವರಿಂದ ನ್ಯಾಯವಿರೋಧ ವ್ಯಕ್ತಪಡಿಸುತ್ತಿರುವುದು ಸಮಂಜಸವಲ್ಲ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿ ತಾಂತ್ರಿಕ ಅಧ್ಯಯನ ನಡೆಸಲಾಗಿದ್ದು ಪ್ರವಾಹಕ್ಕೆ ಜಲಾಶಯ ಕಾರಣ ಆಗಲ್ಲ ಎಂಬ ತೀರ್ಮಾನಕ್ಕೆ ಬರಲಾಗಿದೆ. ಫಡ್ಡವಳಿ, ಪಾದರಕ್ಷೆಗಳು, ರತ್ನಗಳು, ಆಭರಣಗಳು, ಸಮುದ್ರ ಆಹಾರ, ಸಂಸ್ಕರಿಸಿದ ಆಹಾರ, ಎಲೆಕ್ಟ್ರಾನಿಕ್ಸ್ ಆದಂಥ ನಾರಾಯಣ ಪ್ರಸನ್ನ ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ನಾಗರಿಕರಿಗೆ ತಮ್ಮ ಉತ್ಪನ್ನಗಳು ಕೂಡ ಸಿಗಲಿಕ್ಕಿದೆ, ಇದರಿಂದಾಗಿ ಇಲ್ಲಿಯ ಇಂಡಸ್ಟ್ರೀಸ್ಗಳಿಗೆ ಒಳ್ಳೆ ಬಿಸಿನೆಸ್ ಅಪಾರ್ಚುನಿಟೀಸ್. ಪುರ ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಭದ್ರತಾ ಯೋಜನೆಗಳ ಜನಸುರಕ್ಷಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಕ್ಕೆ 436 ರೂಪಾಯಿಗಳನ್ನು ಪಾವತಿಸಬೇಕಾಗುತ್ತದೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಸ್ವಾಭಾವಿಕವಾಗಿ ಮರಣ ಹೊಂದಿದ್ರು ಸಾಕು, ನಿಮಗೆ 2 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಇರುತ್ತೆ. ವರ್ಷಕ್ಕೆ ನೀವು 430. ಸತ್ಯ ಮತ್ತು ವಿಶ್ವಾಸಾರ್ಹ 3 ರಾಷ್ಟ್ರೀಯ ವಾರ್ತೆಗಳು. ಪ್ರಾದೇಶಿಕ ಸುದ್ದಿ ವಿಭಾಗ. ಈ ವಾರ್ತೆಗಳನ್ನು ಮೊಬೈಲ್ನಲ್ಲಿ ನಿಮ್ಮ ಬಿಡುವಿನ ಸಮಯದಲ್ಲಿ ಆಲಿಸಲು ನ್ಯೂಸ್ ಆನ್ ಏರ್ ಆಪ್. ನೈಜ ನಿಖರ ಸುದ್ದಿಗಳಿಗಾಗಿ ರೇಡಿಯೋ ಆನ್. ಇದೇ ಮೊದಲ ಬಾರಿಗೆ ಅಕ್ಟೋಬರ್ 28 ನವೆಂಬರ್ 2 ಮಂಗಳೂರಿನಲ್ಲಿ ಅಂದ್ಯಾವಳಿ ಮಂಗಳೂರು ಇಂಡಿಯಾ ಇಂಟರ್ನ್ಯಾಷನಲ್ ಚಾಲೆಂಜ್ 2025 ಈ ಹೆಸರಿನಲ್ಲಿ ನಡೆಯಲಿದೆ. ಹಣ ಬಿಡುಗಡೆ ಮಾಡಿದ್ದಾರೆ. 7 ಕೋಟಿ ರೈತರಿಗೆ ಸುಮಾರು 20,000 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಗದಗ ಜಿಲ್ಲೆಯ ಹುಲಕೋಟಿ ಗ್ರಾಮದ ಕೆಎಚ್ ಪಾಟೀಲ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಪ್ರಧಾನಮಂತ್ರಿ ಕಿಸಾನ್ ಆರ್ಥಿಕತೆಯೂ ಸಹಕಾರಿಯಾಗಿದೆ. ಜಿಲ್ಲೆಯಲ್ಲಿ ಮಾತ್ರ ಕಂಡುಬರುವಂತಹ ಐನ್ ಮನೆ ಸಂಸ್ಕೃತಿಯನ್ನು ಜತ ಆಯೋಜಿತವಾಗಿದ್ದಂತಹ ಕೊಡಗು ವಿಷನ್ ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಮಸ್ಯೆಗಳನ್ನು ಆಲಿಸಿ ಬೇಡಿಕೆಗಳ 7ನೇ ಆವೃತ್ತಿಯ ಭಾರತ ಉತ್ಪಾದನಾ ಪ್ರದರ್ಶನ. ಲೈಂಗಿಕ ದೌರ್ಜನ್ಯ ಪ್ರಕರಣ. ಮಾಜಿ ಸಂಸದ ಮಂಗಳೂರಿನಲ್ಲಿ ಅಂತಾರಾಷ್ಟೀಯ ಬ್ಯಾಡ್ಮಿಂಟನ್ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ರೈತರಿಗಾಗಿ ಕಾರ್ಯಕ್ರಮ. ಕಿಸಾನ್ ಮುಸ್ಕಾಯೇ. ಕಿಸಾನ್ ಕಲ್ಯಾಣ ಮಂತ್ರ. ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು, ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕೃಷಿಕ ಬಿ ಲೋಕೇಶಪ್ಪ ಅವರೊಂದಿಗಿನ ಸಂದರ್ಶನ ಕೇಳುವಿರಿ. ಬಳಿಕ ಇದೇ ಕಾರ್ಯಕ್ರಮದಲ್ಲಿ ರೈತರಿಗೆ ಸಲಹೆ ಅಭಿವೃದ್ಧಿ ಕರಿಯರ್ ಕನೆಕ್ಟ್ ಎಂಬ 10 ವಾರಗಳ ವಿಶೇಷ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿದೆ. ಜೊತೆಗೆ ಬೆಂಗಳೂರಿನಲ್ಲಿ 2 ವಿದ್ಯಾರ್ಥಿಗಳಿಗೆ ರಿಯಾಯಿತಿಯೂ ಸಿಗಲಿದೆ. 26 ವರ್ಷದೊಳಗಿನ ಯಾವುದೇ ಪದವಿ ಪಡೆದ ಯುವಕ ಹಾಗೂ ಟ್ಯಾಲಿ ಕಲಿಕಾ ಕೇಂದ್ರ ಸೌಲಭ್ಯಗಳು ಲಭ್ಯ. ಸಂಪರ್ಕಿಸಿ SRBMS ರೋಟರಿ ಸೇವಾ ಜ್ಯುವೆಲರ್ಸ್, ಸಂತೆಪೇಟೆ, ಚಿತ್ರದುರ್ಗ. ಸರಿ, ಒಂದು ವಿಷಯ ಹೇಳಿ. ನಿಮ್ಮ ಹತ್ತಿ ವಿಷೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturicotton.com ಗೆ ಭೇಟಿ ನೀಡಿ. ಕ್ವಾಲಿಟಿ ಎಕ್ಸ್ಪರ್ಟ್ ಗಳೊಂದಿಗೆ ಉಚಿತ ಕನ್ಸಲ್ಟೇಷನ್ ಗಾಗಿ ಕರೆ ಮಾಡಿ 1-800-103-2229. ನೋವಾ ಐವಿ. ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಪ್ರಧಾನ ಮಂತ್ರಿ ಜನಧನ ಯೋಜನೆಯ ಖಾತೆಯನ್ನು ಹೊಂದಿದ್ದಲ್ಲಿ SBI ಗ್ರಾಹಕರ ಸೇವಾ ಕೇಂದ್ರಕ್ಕೆ ಹಿಂದೆ ಭೇಟಿ ನೀಡಿ. ಹಾಗೂ ನಿಮಗೆ SBIನಲ್ಲಿ ಖಾತೆ ಇಲ್ಲದಿದ್ದಲ್ಲಿ ಖಾತೆಯನ್ನು. ಕೃಷಿಕ ಬಾಂಧವರೇ, ಈಗ ಕೇಳಿ ತಾಳೆ ಬೆಳೆ ಉತ್ಪಾದನಾ. ರೈತರ ಸಾಮಾಜಿಕ ಹಣ್ಣು ಪ್ರತಿ ಎಕರೆಗೆ ಹೆಚ್ಚು ಉತ್ಪಾದನೆ ಕೊಡುತ್ತದೆ. ಈ ಪಾಮ್ ಹಣ್ಣುಗಳು ಬೇರೆ ಸಸ್ಯ ಬೆಳೆಯನ್ನು ಕೊಡುತ್ತಲೇ ಇರುತ್ತದೆ. ಇದರಿಂದ ಬೇರೆ ಬೆಳೆಗಿಂತ 10 ಪಟ್ಟು ಹೆಚ್ಚು ಸಂಪಾದನೆ ಮಾಡಬಹುದು. ತಮ್ಮ ಅನಿಸಿಕೆ ಹಂಚಿಕೊಂಡಾಗ ಯಾರೂ ಬೆಂಬಲ ಕೊಡಲಿಲ್ಲ. ಆದರೂ ಕೂಡ ಅವರು ಸಹಾಯದ ಮೇಲೆ ಶುರು ಮಾಡಿದರು. ಈ ಜಾಗದ ಸುತ್ತಲೂ ಅವರು ಬೇಲಿ ಹಾಕಿದರು. 3-4 ಲಾಭದಾಯಕ ಅನಿಸುದಿಲ್ಲ ಅಂತ ಹೇಳ್ಕೊಂಡು ಹೇಳಿದ್ರು. ಆದ್ರೂ ನನಗೆ ಇಲಾಖೆಯವರು, ತೋಟಗಾರಿಕೆ ಇಲಾಖೆಯವರು ಬಂದು ನನಗೆ ಸಲಹೆ ಮೇರೆಗೆ ಇವತ್ತಿಂದ ನಾನು 15 ದಿವಸಕ್ಕೊಮ್ಮೆ ಕಟಾವು ಮಾಡೋದು ನಿಲ್ಲಿಸಿಲ್ಲ. ಆದ್ರೂ ನನಗೆ ಚಲೋ ಇಳುವರಿ ಬಂದತಿ. ನನಗೆ ಬಹಳ ಇದು ಕಬ್ಬಿನಕ್ಕಿಂತ ಬಹಳ 15 ದಿವಸಕ್ಕೊಮ್ಮೆ ಬಂದು ನಮ್ಗೆ ಇದನ್ನ ಸಲಹೆ ಕೊಡ್ತಾರ. ನೀರು ಗೊಬ್ಬರದ್ದು ಬಹಳ ಚಂದ ಮೇಂಟೈನ್ ಮಾಡೋದ್ರಿಂದ ರೈತರೊಳಗ ನಮಗ ಕೆಟ್ಟ ವಿಚಾರ ಇತ್ತು. ಆದ್ರೆ ಇಲ್ಲಿವರೆಗೆ ನಾವು 17 ವರ್ಷದಿಂದ ನೋಡಾಕತ್ತೀವಲ್ಲ, ನಾವು ಪ್ಲಾಟ್ನೊಳಗ ಅಡ್ಡಾಡ್ತೀವಲ್ಲ, ಬೆಡ್ನೊಳಗ ಅಡ್ಡಾಡ್ದಂಗ ಕತ್ತಿ ಭೂಮಿ ಕೆಡ್ತತ್ ಅನ್ನೋದು ತಪ್ಪ. ರೈತರು ಅದನ್ನು ರೈತರಿಗೆ ಆರ್ಥಿಕ ಹಾಗೂ ತಾಂತ್ರಿಕ ನೆರವನ್ನ ಕೊಡಲಾಗುತ್ತಿದೆ. ಪಾಮ್ ಮರ, ಎರೆಹುಳ ಸಾಗಣೆ ಘಟಕ ಮತ್ತು ಅದರ ಯಂತ್ರೋಪಕರಣಗಳಿಗೆ ಆರ್ಥಿಕ ನೆರವು ನೀಡಲಾಗುತ್ತದೆ. 20,000-29,000 ಪ್ರತಿ ಹೆಕ್ಟರ್ಗೆ ಸಹಾಯಧನ ನೀಡಲಾಗುತ್ತಿದೆ. ಅಂತರ ಬೆಳೆಗೂ ಸಹಿತ ಒಂದು ಸಹಾಯಧನ ನೀಡುವಂತಹ ಒಂದು ಯೋಜನೆ ಈ ಒಂದು ತಾಳೆ ಬೆಳೆ ಯೋಜನೆಯಲ್ಲಿದೆ. ಬೀರಪ್ಪ ಅವರು ರೈತರು ಆರ್ಥಿಕ ಸ್ವಾವಲಂಬನೆ ಮತ್ತು ಸಮೃದ್ಧಿಯನ್ನು ಪಾಮ್ ಕೃಷಿಗಾರಿಕೆಯಿಂದ ಪಡೆಯಬಹುದು. ಹಸಿರೂರ ಸಿಂಗಾರಿ ಹೊಂಬಣ್ಣ ತಳೆದಾಡುತ್ತಾವೋ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬನ ಹೊಣೆ. ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು ಬೇಕೆ? ಪರಿಸರ ಸಂರಕ್ಷಣೆಯ ಕಾಯಕವನ್ನು ವ್ರತದಂತೆ ಪಾಲಿಸಿ. ಬಚ್ಚೆಯ ಮುಗಿಲೇರಿ ಬನ ತುಂಬಿ ನಗುವಾಗ ವನರಾಣಿ ಕಣ್ಮಣಿಯು ಸೆಳೆಯುತ್ತಾಳೋ. ಮುಂದಿನ ಪೀಳಿಗೆಗೆ ಸದೃಢ ಆರೋಗ್ಯ, ಸುರಕ್ಷಿತ ಭೂಮಿ ಉಳಿಯಬೇಕಾದರೆ ನಮ್ಮ ಸುತ್ತಲ ನೆಲ, ಜಲ, ಗಾಳಿ, ಗಿಡ ಮರಗಳನ್ನು ನಾವೇ ಕಾಪಾಡಬೇಕು. ವೈಯಾರಿ ಮಡಿಯುಟ್ಟು ಭೂತಳ ಕೇಳಿದಾಗ ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ, ಹೊಳೆ ಹರಿಸುತ್ತಾವೋ, ಕಣ ಕಣವೋ ಕಣ ತುಂಬಿ ಹೊಳೆಯುತ್ತಾವೋ, ಹೊಳೆ ಹರಿಸುತ್ತಾವೋ, ಹೊಳೆಯುತ್ತಾವೋ, ಹೊಳೆ ಹರಿಸುತ್ತಾವೋ. ಕೃಷಿಕ ಬಾಂಧವರೇ, ಈಗ ಕೇಳಿ ಡ್ರ್ಯಾಗನ್ ಹಣ್ಣಿನ ಕೃಷಿಯ ಅನುಭವಗಳು. ಈ ಕುರಿತು ಚಿತ್ರದುರ್ಗ ತಾಲೂಕು ಸಿರಿಗೆರೆ ಗ್ರಾಮದ ಕೃಷಿಕ ಬಿ ಲೋಕೇಶಪ್ಪ ಅವರೊಂದಿಗಿನ ಸಂದರ್ಶನ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ತಾಲೂಕಿನ ಸಿರಿಗೆರೆ ಗ್ರಾಮದ ಒಬ್ಬ ಹಿರಿಯ ಕೃಷಿಕರನ್ನ ಏನಿದೆ ಹಣ್ಣು ಏನು ಅಂತ ಇದು ಮಾಡಿದ್ವಿ. ಬೇರೆ ಎಲ್ಲ ಲೆಕ್ಕ ಇವನು ಹೋಲಿಸಿ ಅಂದ್ರೆ ಅದಕ್ಕೆ ಖರ್ಚೇನು ಬರೋಲ್ಲ. ನಮ್ಮಲ್ಲಿ ಮನೆಯಲ್ಲಿ ಹಸುಗಳನ್ನೇ ಕಟ್ಟಿರ್ತೀವಿ, ಅದೇ ಗೊಬ್ಬರನೇ ಅವಕ್ಕೆ ಹಾಕ್ತೀವಿ, ಬೆಳಿತೀವಿ. ವರ್ಷಕ್ಕೆ ಏಕದಳ ಒಂದೇ ಬೆಳೆ ಬೆಳೆದ್ರೆ ಆಗಲ್ಲ ಸರ್. ಬೆಳೆ ಮಾಡಿದ್ರೆ ಬರಬಿಡದ ತಾಲೂಕಿನಲ್ಲಿ ಬೆಳಿಬೇಕು ಅಂತ ಅದರಲ್ಲಿ ಭಾಳ ಅಂದ್ರೆ ಒಂದು ಎಕರೆಗೆ 5,000-10,000 ಉಳಿಯೋದು ಕಷ್ಟ ಆಗಿದೆ ಸರ್. ಹಂಗಾಗಿ ಬೇರೆ ಬೇರೆ ಬೆಳಿಬೇಕು ಅನ್ನೋ ಹಂಗಾಗಿ ಬಡಕೆ ತೋಟ ಮಾಡೋಕ್ ಬೇಡನಲ್ಲ, ಇದರಿಂದ ಬೆಳೆದು ಅದಕ್ಕೆ ಖರ್ಚಿಗೆ ಹಾಕಬೇಕು ಸರ್. ನಾವು ಹಂಗಾಗಿ ನಮಗೆ ಇದನ್ನ ಆಯ್ಕೆ ಮಾಡ್ಕೊಂಡಿವಿ ಸರ್. ನಾವು ಅಡಕೆ ತೋಟ ಮಾಡಿದೀವಿ ಸರ್, ಇದ್ರ ಬೆಳೆನೆ ತಗೊಂಡು ಇದ್ರ ಲಾಭಾಂಶನೆ ತಗೊಂಡು ನಾವು ಇದನ್ನ ಡ್ರಾಗನ್ ಫ್ರೂಟ್ ಏನಿದೆ ಅಂದ್ರೆ ಇದಕ್ಕೆ ಔಷಧಿ ಇಲ್ಲ ಹೆಚ್ಚಿಗೆ ಸರ್, ಔಷಧಿ ಫ್ರೈ ಮಾಡಲ್ಲ ನಾವು. ಏನೋ ಮಾಡಿದೀವಿ ಸರ್ ಒಂದೂವರೆ ಎಕರೆ. ಈಗ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಇದನ್ನ ಡ್ರಾಗನ್ ಬೆಳಿಬೇಕಂತ? ಡ್ರಾಗನ್ ಬೆಳಿಬೇಕು ಅಂತ ಆಯ್ಕೆ ಮಾಡ್ಕೊಂಡ್ ನಮಗೆ ಆಯ್ಕೆ ಮಾಡ್ಕೊಂಡು ನಮ್ಮ ರೈತರಿಗೆ ಸಂಬಂಧಪಟ್ಟದ್ದು, ಹಂಗಾಗಿ ನಮಗೆ ನಾವು ಆಯ್ಕೆ ಮಾಡ್ಕೊಂಡು ಡ್ರಾಗನ್ ಫ್ರೂಟ್ಸ್ ಏನು ಅಂತ ಎಲ್ಲ ತಗೊಂಡಿವಿ. ಅವರು ಅಷ್ಟೇ ಅಂತ ಇದ್ರಾಗ ಮಾಡಿದ್ದಿಲ್ಲ ಸರ್ ಫಸ್ಟ್ ಸ್ಟಾರ್ಟಿಂಗ್ನಾಗೆ. ಆಮೇಲೆ ನಾವೇ ಮುಂಚಿತವಾಗಿ ಭೂಮಿಯನ್ನೆಲ್ಲ ಯಾವ ರೀತಿ ಅದ ಮಾಡ್ಕೊಂಡಿದ್ರೆ ಸರ್? ಎಲ್ಲ ಫ್ಲೋ ಬಡಿಸಿದೀವಿ ಸರ್, ಮನಸ್ಸಿಗೆ ಬಂದಂತ ಅದ ಮಾಡ್ಬೇಕು ಸರ್. ರೈತ ಕಲ್ಲಿನ ಇದಾರ ಆಗ್ಲಿ ಸರ್, ಯಾವ್ದಾರ ಒಂದು ಗೂಟ ನೆಡಬೇಕು ಸರ್, ಅದಕ್ಕೆ ಅದನ್ನೆಲ್ಲ ಮಣ್ಣಾಗೆಲ್ಲ ತುಂಬಿ ಒಂದು ಕಂಬಕ್ಕೆ ನಾಲ್ಕು ಸಲ ನಾಟಿ ಮಾಡ್ಬೇಕು. ನಾಟಿ ಮಾಡ್ಬೇಕು ಸರ್. ಈಗ ಕಲ್ ಕಂಬ ಹಾಕಿದ್ರೆ ಉತ್ತಮ ಅಂತ ಹೇಳ್ತಾರೆ, ಸಿಮೆಂಟ್ ಕಂಬ ಹಾಕಿದ್ರೆ ಉತ್ತಮ ಅಂತ ಹೇಳಿ ಸರ್? ಅವತ್ತ ಬಹಳ ವಜಿಗೆ ತಡೆಯಲ್ಲ ಸರ್, ತಂತಿ ಕಟ್ಟಾಗಿ ಬಿಡುತ್ತೆ. ಅದಕ್ಕೆ ನಾವು ಕಂಬ ಹಾಕಿ ಮಾಡಿದ್ವಿ. ನಮ್ಮ ದಾಯ ಆಗ್ಲಿ, ಆಮೇಲೆ ನಾವು ಹಸುಗಳಿಗೆ ಮೇವುಗಳು ಹಾಕಬಹುದು ಸರ್, ಅದ್ರಾಗಿ ಅಂತರ ಇದ್ರೆ ನಾವು ಬೆಳ್ಕೋಬಹುದು ಸರ್. ಇರ್ತಾವ ಸರ್ ಅದು, ಅದ್ರ ಅಂತರ ಇರಲ್ಲ, ಆ ತುಳಿಯಕ್ಕೆ ಇದಾಗ್ಲಿ ಅವಕಾಶ ಇರಲ್ಲ ಸರ್ ಅದಕ್ಕೆ. ಹಂಗಾಗಿ ಅದ್ರ ಒಂದೊಂದು ಕಂಬ. ಈಗ ಸಸಿ ನಾಟಿ ಮಾಡ್ಬೇಕಾದ್ರೆ ಯಾವ ಒಂದು ವಿಧಾನವನ್ನ ಅನುಸರಿಸಿದ್ರಾ, ಇದ್ರ ಬಗ್ಗೆ ಹೇಳಿ. ಅವನ್ನೆಲ್ಲ ಕ್ಲೀನ್ ಕಟ್ಟ ಅವ್ನ ಎದ್ದಿ ಸೊಸೆ ಇಟ್ಕೊಂತ ಹೋಗಿ ಸರ್. ಅಂದ್ರೆ ಎಲ್ಲ ಒಂಥರ ಬೀಜೋಪಚಾರ ಮಾಡಿದೇವ್ ಸರ್, ಆತರ ಮಾಡಿದೀವಿ. ಇದೆಲ್ಲ ಯಾಕೆಯಾದಂತ ಮಣ್ಣಲ್ಲಿ ಬೆಳೆಯಕ್ಕಾಗಲ್ಲ, ಕೆಂಪು ಮಣ್ಣಿನಲ್ಲಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರ. ಈಗ ನಿಮ್ದು ಕೆಂಪು ಮಣ್ಣು ಸರ್? ಕೆಂಪು ಮಣ್ಣು ಖರ್ಚು ಬಂತು ಸರ್. ಯಾಕೆ ಅಷ್ಟೊಂದು ಬಂದ್ ಖರ್ಚು? ಕಂಬ ಸರ್, ಕಂಬದ್ದು ವಿತ್ ಲೇಬರ್ ಚಾರ್ಜು, ಆಮೇಲೆ ಅವನ್ನ ಈ ವೇಸ್ಟ್ ಟೈರ್ ಗಳು ಇರ್ತಾವ ಸರ್, ಬೈಕಿನ ಟೈರ್ ಗಳು, ಆ ಟೈರ್ ಮೇಲೆ ಹಾಕಿದೀವಿ ಸರ್, ಅದರಿಂದ ಒಳಗಿಂದ ಬಳ್ಳಿ ಬಂದದು ಬೇಕಾದ ಸರ್. ಈಗ ಸಸಿಗೆ ಎಷ್ಟು ಹಣ ಕೊಟ್ಟರೆ ನೀವು? ನಾವು ಅವಾಗ 24 ರೂಪಾಯಿ ಒಂದೊಂದು ಒಂದ್ ಸಸಿ ಸಸಿ ಬಂತು. ಅಂದ್ರೆ ಲೇಬರ್ಸ್ ಖರ್ಚು ಜಾಸ್ತಿ ಬರುತ್ತಲ್ವಾ? ಹೌದು ಸರ್, ಬರುತ್ತೆ. ಅದೆಷ್ಟು ಬಂತು ಲೇಬರ್ಸ್ ಖರ್ಚು? ಲೇಬರ್ಸ್ ಬೀಳದಂಗೆ ಸರ್, ನಾವೊಂದ ಒಂದಡಿ ನೆಟ್ಟಿರ್ತೀವಿ ಅಂದ್ರೆ ಒಂದ್ ತಿಂಗಳಿಗೆ ಒಂದ್ 2 ಅಡಿ 3 ಅಡಿ ಬರ್ತದೆ ಸರ್. ಅದು ಅಕ್ಕ ಕಟ್ಟಿದಂಗೆ ಕಟ್ಟಬೇಕು ಸರ್. ಕಟ್ಟಾದ್ಮೇಲೆ ಮೇಲೋಗಿ ಇತರ ಅದ್ರ ಟೈರ್ ಮೇಲೆ ಬೀಳ್ತು ಅಂದ್ರೆ ಮತ್ತದ ಏನು ಜಾಸ್ತಿ ಬರುತ್ತಲ್ಲ ನಿಮಗೆ? ಹಣ್ಣಿನ ವಜಿಗೆಲ್ಲ ಎಲ್ಲಿ ಬೇಕು ಅಲ್ಲಿಗೆ ಮುರ್ಕೊಂಡ್ಬಿಡುತ್ತೆ ಸರ್. ಹಾಗೆ ಮೇಲ್ಗಳು ಒಂದು 3-4 ಮೂರು ತಳಿ ಅದಾವ ಸರ್. ಅದ್ರ ಕಲ್ ಕಲರ್ ಹಣ್ಣುಗಳು ಇರ್ತಾವ, ವೈಟ್ ಅದಾವೆ, ಕೆಂಪು ಇದೆ, ಇನ್ನೊಂದೇ ಕಟ್ ಮಾಡಿಬಿಡ್ತಾರೆ ಸರ್. ಅವ ಸ್ವಲ್ಪ ಇದಾಗುತ್ತೆ ಸರ್, ಬೊಲ್ತಿರ ಅಂತ ಇವನ್ನ ಕಟ್ ಮಾಡಿ ಇದು ಮಾಡಿದ್ರೆ. ನಿರ್ವಹಣೆ ಯಾವ ರೀತಿ ಮಾಡಿದ್ರ ಈ ಡ್ರ್ಯಾಗನ್ ಬೆಳೆಯಲ್ಲಿ ಅದ್ರ ಬಗ್ಗೆ? ಸರ್ ವಾರಕ್ಕೆ ಒಂದೇ ಟೈಮ್ ಸರ್, ಬಹಳ ನೀರು ಬಿಡಂಗಿಲ್ಲ, ಸ್ವಲ್ಪ ನೆನ್ಕಂದ್ರೆ ಸಾಕು, ಸಾಕು ಸರ್. ಸ್ವಲ್ಪ ಬಲ್ತಿರ 2 ವರ್ಷ 3 ವರ್ಷ ಆತು ಅಂದ್ರೆ ನೀನು 15 ದಿವಸಕ್ಕೊಂದ್ಸರಿ ನೀರ್ ಸರ್, 1 ವರ್ಷ ಬೇಕು. ಬೇಸಿಗೆಯಲ್ಲಿ ಯಾಕೆ ನಾಟಿ ಮಾಡಿದ್ರ ನೀವು ಸರ್? ಅವಾಗೆಲ್ಲ ಭೂಮಿ ಅದ ಮಾಡ್ಕೊಳಕ್ಕೆ ಅವಾಗೆಲ್ಲ ಒಳ್ಳೆ ಟೈಮ್ ಸರ್ ಅದು. ಅಂದ್ರೆ ನೀರ್ ನಿಲ್ಬಾರ್ದು ಸರ್ ಅದಕ್ಕೆ, ನೀರ್ ಬಿದ್ದ ನೀರು ಮಳೆ ನೀರು ಅದು ಉಳ್ಳಿ ಹೋಗ್ಬಿಡ್ಬೇಕು ಸರ್ ಅದ್ರಾಗೆ, ಅಲ್ಲಿ ನೀರ್ ನಿಲ್ಬಾರ್ದು. ಅಂದ್ರೆ ಒಂದು ಬಳ್ಳಿ ಮೇಲೆ ಆಗಿರ್ಬೋದು? ಇಲ್ಲ ಸರ್, ಬಂದಿಲ್ಲ ಬಂದಿಲ್ಲ. ಅಕಸ್ಮಾತ್ ನಾವು ಅದ್ರ ಮೇಲೆ ಬಂದ್ರು ಸರ್, ಅದಕ್ಕೆ ಸುಣ್ಣ. ಈಗ ನಾಟಿ ಮಾಡಿ ಎಷ್ಟು ತಿಂಗಳು ಸ್ಟಾರ್ಟ್ ಆತದು ಸರ್? ನಮ್ದು ಅಲ್ಲಿ ಬಲ್ತಿರ ಇವು ಹಾಕಿರೋದಕ್ಕೆ 8 ತಿಂಗಳು. ಸಸಿ 4 ಎಲ್ಲ ಸ್ಟಾರ್ಟ್ ಆದ್ಮೇಲೆ ಹಣ್ಣು ಬಿಡಕ್ಕೆ, ಒಂದು ಕಂಬದಲ್ಲಿ 4 ಸಸಿಗೆ ಎಷ್ಟು ನಿಮಗೆ ಹಣ್ಣು? ಗೊಬ್ಬರ ಅಂತಂದ್ರೆ ಈಗ ತಳ ಗೊಬ್ಬರವಾಗಿ ನೀವು ನಾಟಿ ಮಾಡ್ಬೇಕಾದ್ರೆ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಅಂತ ಹೇಳಿದ್ರೆ, ಈಗ ಮೇಲು ಗೊಬ್ಬರವಾಗಿ ಏನೇನು ಕೊಡ್ತೀರಿ? ಕೊಡುವಂತ ಮಾಡೋದ DAP ಕೊಡುವಂತದ್ದು ಯಾಕೆ ಕೊಡ್ತಾ ಇಲ್ಲ ಸರ್? ರಾಸಾಯನಿಕ ಗೊಬ್ಬರ ಬೇಡ ಅಂತ ಸದಕ್ ಬಂದತ್ತೆ ಅಂತ ಗೊತ್ತಾಗ್ತದೆ ಸರ್. ಕಟ್ ಮಾಡಬಹುದು ಸರ್. ಈಗ ಹಂತ ಹಂತವಾಗಿ ಈಗ ಎಷ್ಟು ಸಲ ನೀವು ಕಟಾವ್ ಮಾಡ್ತೀರಾ? ಹಣ್ಣಾಗಿ ಹೊಡ್ಕೊಂಡ್ಬಿಡುತ್ತೆ ಸರ್, ಅದು ಹಣ್ಣಾಗಿ ಬಂದು ಒಂದು ವಾರ ತನಕ ಇರ್ತದೆ ಸರ್, ಅದೇನು ಏನೂ ಆಗಲ್ಲ ಸರ್. ಅದು ನಾವು ಮಾಲ್ ಕಳಿಸ್ತೀವಿ ದಾವಣಗೆರೆಯಲ್ಲಿ, ನೀನು ಎಷ್ಟೇ ಇದ್ರು ದಾವಣಗೆರೆ ಹೋಗು ಸರ್, ದುರ್ಗ ದಾವಣಗೆರೆಯಲ್ಲಿ ಬೇಕಷ್ಟು ರೈತರುಗಳೆಲ್ಲ ಸಂಪರ್ಕ ಇರ್ತಾರ ಸರ್. ನಾವು ಅಲ್ಲಿ ದಾವಣಗೆರೆಗೆ ಒಂದು ಅವರೇ ಒಂದ್ 15-20 ಜನ ಅದಾರ ಸರ್. ಅಂದ್ರೆ ಅಲ್ಲಿ ಗುಣಮಟ್ಟ ಬೇಕು, ಒಳ್ಳೆಯ ಒಂದು ಗಾತ್ರ ಬೇಕು, ಶೈನಿಂಗ್ ಬೇಕು. ಅಂದ್ರೆ ಯಾವ ರೀತಿಯಲ್ಲಿ ನಮ್ಗೆ ಅಷ್ಟು ಕಳಿಸಿರ್ತೀವಿ, ಅದಕ್ಕೆ ಅವರು ಆ ರೇಟ್ ಇತ್ತಕ್ಕಂತೆ ಅವ್ರನ್ನ ಮಾರ್ಕೊಂತ ಬರ್ತಾರೆ ಸರ್. ಅಲ್ಲಿದ್ದ ಕಳಸೋ ವ್ಯವಸ್ಥೆ ಯಾವ ರೀತಿ ಮಾಡ್ತೀರಾ ಸರ್? ಇಲ್ಲಿ ರೈತರು ಒಂದ್ 4-5 ಜನ ಹಣ್ಣುಗಳನ್ನೆಲ್ಲ ಒಂದೇ ಹತ್ರ ತಗೊಂಡು ಅದನ್ನ ಸಾಯಂಕಾಲದೊಳಗೆ ಈ ರೇಟ್ ಇದಾವೆ ಅಂತ ಹೇಳಿ ನಮಗೆ ಮೆಸೇಜ್ ಕಳಿಸ್ತಾರೆ ಸರ್. ಅದನ್ನ ವಿಡಿಯೋ ಮಾಡಿ ಕಳಿಸಿ ಹಾಕಿ ಸರ್, ಹಂಗಾಗಿ ನಾವು ಹೋಗಕ್ಕಾಗಲ್ಲ. ಈಗ ಮುಂಬೈ ಮಾರ್ಕೆಟ್ಗೆ ಯಾವ್ದ್ರಲ್ಲಿ ಕಳಿಸ್ತೀರ ನೀವು? ಬಾಕ್ಸ್ ಐಟಮ್ ಯಾವ ರೀತಿ ಬಂದಾಗ ಎಷ್ಟೆಷ್ಟು ಬಾಕ್ಸ್ ಆಗುತ್ತೆ ನಿಮಗೆ ಸರ್? ನಮ್ಗೆ ಒಂದು 35-40 ಬಾಕ್ಸ್ ಕಟ್ಲೆ ಆಗುತ್ತೆ ಸರ್. ಅಷ್ಟೊಂದು ಬಸ್ ಸರ್, ಎಲ್ಲಾ ರೈತರಿಗೂ ಒಂದ್ಸರಿ ಮಾಲ್ ಬಂತು ಅಂದ್ರೆ ಕಮ್ಮಿ ಆಗ್ಬಿಡ್ತಾವ, ಒಂದೇ ಮಾರ್ಕೆಟ್ಗೆ ಹೋಗ್ಬಿಡ್ತಾವಲ್ಲ ಸರ್, ಹಂಗಾಗಿ ಕಮ್ಮಿ ಒಂದೇ ಮಾರ್ಕೆಟ್ ಇತ್ತಂದ್ರೆ ರೇಟ್ ಕಮ್ಮಿ ಆಗ್ಬಿಡ್ತಾವ ಸರ್. ಒಟ್ಟಾರೆ ಈಗ ಎಷ್ಟು ನಿಮಗೆ ಲಾಭದಾಯಕ ಆಯ್ತು ಈ ಒಂದು ಡ್ರ್ಯಾಗನ್ ಹಣ್ಣಿನ ಬೆಳೆಯಲ್ಲಿ? ಅವಶ್ಯಕತೆ ಇದ್ರೆ ಬೇರೆ ಕೆಲಸ ಮಾಡಕ್ ಚೆನ್ನಾಗಿರುತ್ತೆ ಸರ್. ನಾವು ಮೆಕ್ಕೆಜೋಳಕ್ಕೆ ಗೊಬ್ಬರ ಹಾಕ್ಸ್ತೀವಿ, ಬಿತ್ತಕ್ ಬೆಳೆ ಚೆನ್ನಾಗುತ್ತೆ. ಬೇರೆ ಏನಾದ್ರೆ ಹೆಚ್ಚು ಹೆಚ್ಚು ಬೆಳಿಬೇಕು ಅನಿಸುತ್ತ ಸರ್? ಬೆಳಿಬೇಕು ಸರ್, ನಾವು ಬೇರೆ ಬೇರೆ ಬೆಳಿಬೇಕು ಅನ್ನೋ ಬಹಳ ಆಸಕ್ತಿ ಸರ್. ಒಂದು ಮಾಡ್ಕೊಂತ ಇರ್ಬೇಕು ಸರ್, ಒಂದೇ ಬೆಳಿಗ್ಗೆ ಒಂದೇ ಇದನ್ನ ಕಾಯಬಾರದು ಅಂತ ನಮ್ಮ ಅನಿಸಿಕೆ ಸರ್. ಅಂದ್ರೆ ಈ ಅದೇ ತರನೇ ಕಾಪಾಡ್ಕೋಬೇಕು ಸರ್, ಹಂಗಾದ್ರೆ ಸ್ವಲ್ಪ ದಿವಸ ಅದು ಇರ್ತಾವ ಸರ್. ಸುಮಾರು ಒಂದು 30-35 ವರ್ಷ ಇರ್ತವೆ ಅಂತ ಎಷ್ಟಾಗ್ಬೋದು ಇನ್ನು ಅಂದಾಜ್ ಕಟ್ಟದಾಗಲ್ಲ, ಇವಾಗ ಬಂದಾಗ ಅದ್ರ ಗೊತ್ತಾಗ್ತದೆ ಸರ್. ಆಮೇಲೆ ಒಂದು ಎರಡು ವರ್ಷ ಆಗ್ಬೇಕು ಸರ್, ಅದೆಲ್ಲ ಸಾವಯವದಲ್ಲೇ ನಾವು ಹೆಚ್ಚಾಗಿ ಈ ಒಂದು ಹಣ್ಣಿನ ಬೆಳೆಯನ್ನ ಬೆಳೀತಾ ಇದೀವಿ ಅಂತ ಹೇಳಿ ಹೇಳಿ. ಹೈನುಗಾರಿಕೆ ಸರ್ ನಮಗೆ ಮೇನ್ ಗೊಬ್ಬರ ಬೇಕು, ರೈತರಿಗೆ ಗೊಬ್ಬರ ಇಲ್ಲದ್ರೆ ಏನು ಆಗಲ್ಲ ಸರ್. ಆ ಗೊಬ್ಬರ ಇವಕ್ಕೆಲ್ಲ ಯೂಸ್ ಮಾಡಿದ್ರೆ ಬೇರೆ ಹೊರ ಸಗಣಿ ಹೊಡೆಯೋದು ಮೇವು ತರೋದು ಅದನ್ನೆಲ್ಲ ಮಾಡ್ತೀವಲ್ಲ ಸರ್, ಒಳ್ಳೆ ವ್ಯಾಯಾಮ ಅನಿಸ್ತದೆ ಸರ್. ಈಗ ಸಾಕಷ್ಟು ನೀವು ಹಿರಿಯ ಸರ್ ಎಲ್ಲರೂ ತೆಗೆದ್ಬಿಟ್ರು ಸರ್, ನಮ್ಮ ಸ್ನೇಹಿತರುಗಳೆಲ್ಲ ತೆಗೆದ್ಬಿಟ್ರು ಎತ್ತುಗಳನ್ನೆಲ್ಲ. ಈಗ ಟ್ರ್ಯಾಕ್ಟ್ರಿಯಲ್ಲಿ ಅವ್ರ ಹತ್ತು ಎಕರೆ ಒಂದು ಬೇಗ ಸರ್, ಇನ್ನೇನು ಎಲ್ಲ ಮತ್ತೇನು ಬಾಡಿಗೆ ಕೊಡ್ತೀವಿ ಓಡಿಸ್ತೀವಿ ಸರ್. ಈಗ ಲೋಕೇಶಪ್ಪ ಅವ್ರೆ, ನಿಮ್ಗೆ ಎಷ್ಟು ಜನ ಮಕ್ಕಳು, ಹಸುಗಳಿಂದ ಎಷ್ಟು ಆದಾಯ ಬರುತ್ತೆ ನಿಮಗೆ, ಹಾಲೆಲ್ಲ ಮಾರಾಟ ಮಾಡ್ತಾ ಇದ್ವಿ ಸರ್? ಒಂದು 3 ಲಕ್ಷ ರೂಪಾಯಿ ಅಂತೂ ನಮ್ಗೆ ಆದಾಯ ಸರಿ ಸರ್. ನಾವು ಇನ್ನೊಂದು ಒಂದ್ ಎರಡು ಹಸುಗಳು ತಂದಿದ್ವಿ, ಅವ್ರನ್ನ ತೆಗೆದಿವಿ ಸರ್. ಅದು ಈಗ ಒಂದು 3-4 ಕಟ್ಟು. ಇದ್ರ ಬಗ್ಗೆ ಹೇಳಿ ಸರ್. ಅದಕ್ಕೆ ಬೇರೆ ಕಾಳುಗಳನ್ನೆಲ್ಲ ಇಟ್ಟು ಮಡ್ಕೊಂಬಂದು ಲೀಟರ್ ಒಂದೊಂದು ಇವಕ್ಕೆ ಹಾಕಿದೀವಿ ಸರ್, ಗಿಡಕ್ಕೆ. ಹಂಗೆ ತಂಬಿಗೆ ತಗೊಂಡೋಗಿ ಹಾಕಿದ್ರ ಏನು ಇಲ್ಲ? ಇಲ್ಲ ಸರ್, ಇದು ಸ್ವಲ್ಪ ನಿಧಾನಕ್ಕೆ ಬರ್ತದೆ ಸರ್. ಅದು ಜೀವಾಮೃತದ್ದೇ ಆಗ್ಲಿ, ನಾವು ಸಗಣಿ ಗೊಬ್ಬರದ್ದೇ ಆಗ್ಲಿ, ಟೈಮ್ ಟೈಮ್ನ ಕಮ್ಮಿ ಆಗ್ಬೋದು. ಮತ್ತೆ ಇನ್ನೊಂದು ವರ್ಷ ಆದ್ಮೇಲೆ ಚೆನ್ನಾಗುತ್ತೆ ಸರ್. ಅದು ಒಂದು ವರ್ಷ ಅಷ್ಟೇ, ಅದು ಟೈಮ್ ತಗೊಂತ ಸರ್. ಅದು ಸರ್ ಆತರ ನೀವು ಪ್ರಯತ್ನ ಮಾಡಿಲ್ಲ? ಇಲ್ಲ ಸರ್, ನಾವೀಗ ಯಾ ಇದಕ್ಕೂ ಹೋಗಿಲ್ಲ ಸರ್. ಒಟ್ಟಾರೆ ಈ ಒಂದು ನಾವು ಅಷ್ಟೇ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಸರ್. ಈಗ ಬಾಲ್ಯದಿಂದಲೂ ಕೃಷಿ ಮಾಡ್ಕೊಂಡು ಬಂದಂತವ್ರು, ಯಾಕೆ ನಿಮಗೆ ಕೃಷಿಯಲ್ಲಿ ಸಾಕಷ್ಟು ಆಸಕ್ತಿ ಅಂತ ಹೇಳಿದ್ರ ಅಂದ್ರೆ ಇಂದಿನ ಯುವಕರಿಗೆ ಕೃಷಿಯಲ್ಲಿ ಅಷ್ಟೊಂದು ಆಸಕ್ತಿ ಸರ್? ಈಗ ಏನಾಗಿದೆ ಅಂದ್ರೆ ದುಡ್ಡಿನ ಮೇಲೆ ನಿಂತು ಬಿಡುತ್ತೆ ಸರ್ ಜಗತ್ತು. ಕೃಷಿ ಬಗ್ಗೆ ಯಾಕೆ ಇದು ಮಾಡ್ತಾರೆ ಅಂದ್ರೆ, ಯಾಕೆ ಬೆಳಿತೀವಿ ನಾವು, ಅಷ್ಟು ಲಕ್ಷ ತೆಗಿತೀವಿ, ಇಷ್ಟು ಲಕ್ಷ ಬೆಳಿತೀವಿ ಅಂತ ಸರ್. ನಮ್ಮ ಜೀವನಕ್ಕೆಲ್ಲ ದುಡ್ಡೇ ಮುಖ್ಯ ಅಲ್ಲ ಸರ್. ಗುಡಿ ಕೃಷಿ ಜೀವನ ಮಾಡ್ತಾ ಇದ್ರಲ್ಲ, ಆ ನೆಮ್ಮದಿ ಈಗ ಎಲ್ಲಿ ಸಿಗ್ತಿಲ್ಲ? ಇಲ್ಲ ಸರ್, ಈಗ ನೆಮ್ಮದಿಲ್ಲ ನಾವೆಲ್ಲ. ಒಟ್ಟಾರೆ ತಮ್ಮ ಒಂದು ಅನುಭವಗಳನ್ನ ಇವತ್ತು ನಮ್ಮ ಕೃಷಿಕರೊಂದಿಗೆ ಹಂಚಿಕೊಂಡಿದ್ದೀರಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ. ಚಿತ್ರದುರ್ಗ ತಾಲೂಕು ಸಿರಿಗೆರೆ ಗ್ರಾಮದ ಕೃಷಿಕ ಬಿ ಲೋಕೇಶಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಮತ್ತು ಬಂಡವಾಳ, ಇದರ ಜೊತೆಗೆ ಇದರ ಪರಿಕರಗಳನ್ನು ಸಹ ಒಂದಕ್ಕೊಂದು ಪೂರಕವಾಗಿ ನಿರ್ವಹಣೆ ಮಾಡಿ ಉತ್ತಮವಾದಂತಹ ಸಾಧನ ಆಗಿದೆ. ಇದರಲ್ಲಿ ಅಂದರೆ ಸಮಗ್ರ ಕೃಷಿ ಪದ್ಧತಿನಲ್ಲಿ ಹಲವಾರು ಚಟುವಟಿಕೆಗಳನ್ನು ರೈತರು, ಸಮಗ್ರ ಕೃಷಿ ಪದ್ಧತಿಯ ಮುಖ್ಯವಾದಂತಹ ಅಂಶಗಳು ಏನು ಅಂತ ಹೇಳಿದ್ರೆ, ಈ ಪದ್ಧತಿ ತುಂಬಾ ಸರಳವಾಗಿದ್ದು ಎಲ್ಲಾ ರೈತರು ಹಾಗೂ ಕುಟುಂಬಕ್ಕೆ ಅವಶ್ಯಕತೆಯಾಗಿರುವಷ್ಟು ಉತ್ಪನ್ನಗಳನ್ನ ಅಥವಾ ಬೆಳೆಗಳು ಇವುಗಳನ್ನು ಕೃಷಿ ಪದ್ಧತಿ ಪೂರಕವಾಗಿದೆ. ಇದರ ಜೊತೆಗೆ ಸಮಗ್ರ ಕೃಷಿ ಪದ್ಧತಿಯ ವಿವಿಧ ಪದ್ಧತಿಗಳು ಏನು ಅಂತ ಚಟುವಟಿಕೆಗಳು ಪೂರಕವಾಗಿ ಇಲ್ಲಿ ಕೆಲಸ ಮಾಡುತ್ತವೆ. ಎರಡನೇದಾಗಿ ಪಶು ಆಧಾರಿತ ಕೃಷಿ, ಇದರಲ್ಲಿ ಬೆಳೆಗಳನ್ನಾಗಿ ತೋಟಗಾರಿಕೆ ಆಧಾರಿತ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ, ಅಂದ್ರೆ ಅಗ್ರಿಕಲ್ಚರ್ ಅನಿಮಲ್ ಹಸ್ಬೆಂಡ್ರಿ ತೋಟಗಾರಿಕೆಯಲ್ಲಿ, ತೋಟಗಾರಿಕೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಮುಖ್ಯವಾಗಿ ಪುಷ್ಪ ಕೃಷಿ, ಹಣ್ಣು ಕೃಷಿ, ತರಕಾರಿಗಳನ್ನು ಬೆಳೆಕೊಳ್ಳಬಹುದು. ಇದಾಗಿತ್ತು ಇಂದಿನ ರೈತರಿಗೆ ಸಲಹೆ. ರೈತರಿಗಾಗಿ ಕಾರ್ಯಕ್ರಮ ಕೇಳಿದಿರಿ. ವಾರದ ವಾರ್ತಾ ಸಂಚಿಕೆ ಕೇಳಿ ಬರಲಿದೆ. ಸಿಬಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ, 20ನೇ ಕಂತಿನ ಹಣ.